ಹೌದು, ಇದು ಸಾಮಾನ್ಯವಾಗಿ ಮಲೆನಾಡಿನಲ್ಲಿ ವಿಶೇಷವಾಗಿ ಈ ತರಕಾರಿಗಳು ಇಲ್ಲೇ ಇದ್ದಾಗ ಹಲಸಿನ ಸೀಸನ್ ನಲ್ಲಿ ಈ ತರದ ಕೆಲವು ಪದಾರ್ಥಗಳನ್ನ ಮಾಡ್ತಾರೆ. ಹಣ್ಣಿನ ಸೀಸನ್ ನಲ್ಲಿ ಈ ತರದನ್ನೆಲ್ಲ ಮಾಡ್ತಾರೆ. ಅಂದ್ರೆ ಊರ್ನವರೆಲ್ಲ ನಾಲ್ಕಾರು ಜನ ಸೇರ್ಕೊಂಡು ಮಾಡುವಂತ ಪದ್ಧತಿನೂ ಹಳ್ಳಿ ಭಾಗದಲ್ಲಿ ಇದೆ ಅಲ್ವಾ? ಇದೆ ಇದೆ, ಎಲ್ಲ ನಾಲ್ಕಾರು ಜನ ಸೇರಿ ನಾವು ಎಲ್ಲ ಮಾಡ್ತೇವೆ. ಎಲ್ಲ ಚಿಪ್ಸ್ ಗಿಪ್ಸ್ ಕರಿಬೇಕಿದ್ರೆ ನಾಲ್ಕು ಜನ ಸೇರ್ಕೊಂಡು ಮಾಡೋದು, ಹಪ್ಪಳ ಮಾಡ್ಬೇಕಾದ್ರೆ ನಾಲ್ಕೈದು ಮನೆಯೆಲ್ಲ ಸೇರ್ಕೊಳ್ಳೋದು, ಮನೆಗೆಲ್ಲ ಹಂಚ್ಕೊಳ್ಳೋದು, ಈ ತರ ಅಂದ್ರೆ ಮಾಡ್ಲಿಕ್ಕೂ ಖುಷಿ ಆಗುತ್ತೆ, ತ್ರಾಸ ಆದಂಗ ಕಾಣಲ್ಲ. ಹಂಗಾಗಿ ಎಲ್ಲ ಸೇರಿ ನಾವು ಮಾಡ್ತೇವೆ. ಆಯ್ತು ಗೀತಮ್ಮ ಅವರೇ, ಹಲಸಿನ ಮೌಲ್ಯವರ್ಧನೆ, ಹಲಸಿನ ಬರೀ ಹಲಸಿನ ಹಣ್ಣಷ್ಟೇ ತಿನ್ನೋದಲ್ಲ, ಹಲಸಿನಿಂದ ಬೇರೆ ಬೇರೆ ಪದಾರ್ಥಗಳನ್ನ ಮಾಡಿ ಅದರ ರುಚಿಯನ್ನ ಸವಿಬಹುದು ಅನ್ನುವಂಥದ್ದು, ಸಾಕಷ್ಟು ಪದಾರ್ಥಗಳ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡಿದರೆ ಪಡ್ಡು ಮಾಡಬಹುದು, ಹಲಸಿನ ಸೊಳೆಯಿಂದ ಪಡ್ಡು ಮಾಡಬಹುದು, ಕಾಯಿಯಿಂದ ಅದನ್ನು ಇದೇ ತರ ಬೀಸಿ ನಾವು ಬೆಳವ ಆದ್ರೂ ಆಗ್ಬಹುದು ಅಥವಾ ಈ ಹಲಸಿನ ಹಣ್ಣಾದ್ರೂ ಆಗ್ಬಹುದು. ಅದನ್ನ ಮಿಕ್ಸರ್ ಮಾಡಿ ಅದಕ್ಕೆ ಅಕ್ಕಿ ರವೆಯನ್ನ ಚೆಂದಾಗಿ ಹುರಿದು ಸ್ವಲ್ಪ ತೊಳೆದು ಅದಕ್ಕೆ ಏಲಕ್ಕಿ ಪುಡಿ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಕಲಸಿಟ್ಕೋತೇವೆ ಒಂದು ಹದದಲ್ಲಿ, ತೀರಾ ತೆಳ್ಳಂಗ್ ಮಾಡಬಾರ್ದು. ಅದು ಹಾಕಿ ಅದಕ್ಕೆ ಈ ಕೊಟ್ಟೆಯಲ್ಲಿ ಆ ಕಡುಬಿನ ಹಿಟ್ಟನ್ನು ಹಾಕಿ ಉಗಿಯಲ್ಲೇ ಬೇಯಿಸ್ತೇವೆ. ನಾವು ಇದು ಬಾಯ್ಲರ್ ಅಂತ ಬಂದಿದೆಯಲ್ಲ ಸ್ಟೀಲಿಂದು, ಅದರಲ್ಲಿ ಬೇಯಿಸ್ಬೋದು, ಕುಕ್ಕರಲ್ಲಿ ಬೇಯಿಸ್ಬೋದು, ಯಾವ್ದಾರ ಬೇಯಿಸ್ಬೋದು. ತಿನ್ಲಿಕ್ಕೆ ಒಳ್ಳೆ ಟೇಸ್ಟು, ಮತ್ತೆ ಮೂರು ನಾಲ್ಕು ದಿವಸ ಇರ್ತದೆ ಆ ಬಾಳೆ ಎಲೆಯಲ್ಲಿ ಮಾಡಿದ್ದಕ್ಕಾಗಿ ಮೂರು ನಾಲ್ಕು ದಿವಸನಾದ್ರೂ ಉಳಿತದೆ. ಅದು ಫ್ರಿಜ್ಜಲ್ಲಿ ಇಡಬೇಕು ಅಂತೇನಿಲ್ಲ, ಈ ಬೇರೆ ಪದಾರ್ಥಗಳು ಒಂದು ದಿವಸ ಹಾಳಾಗುತ್ತಲ್ಲ, ಹಾಗಲ್ಲ ಅದು ಇರುತ್ತದೆ. ಈಗ ಕಡುಬು, ಅದರಲ್ಲಿ ಸಿಹಿ ಕಡುಬು ಖಾರದ ಕಡುಬು ಎರಡು ಬೇರೆ ಬೇರೆ ಮಾಡಬಹುದಾ? ಬೇರೆ ಮಾಡಬಹುದು. ಖಾರದ ಕಡುಬು ಆದ್ರೆ ಅದಕ್ಕೆ ಹಸಿಮೆಣಸು ಬೇರೆ ಎಲ್ಲ ಉಪಯೋಗಿಸಿ ಹೆಚ್ಚಾಕಿ ನೀರುಳ್ಳಿ ಹಸಿಮೆಣಸು ಶುಂಠಿ ಎಲ್ಲ ಹಾಕಿ ಅದನ್ನು ಮಾಡಬಹುದು. ಇಲ್ಲ ಅಂದ್ರೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಸಿಹಿ ಕಡುಬು ಆಗುತ್ತೆ, ಕಾಯಿ ಬೆಲ್ಲ. ನಾವು ಹೆಚ್ಚಾಗಿ ಸಿಹಿ ಕಡುಬನ್ನೇ ಮಾಡೋದು, ಹಂಗಾಗಿ ಸಿಹಿ ಕಡುಬಿನ ನಾ ಹೇಳಿದೆ. ಈಗ ಆ ಹಲಸಿನ ಹಣ್ಣಿನಿಂದ ಇನ್ನೊಂದು ಮಾಡಬಹುದು, ಸುಟ್ಟವು ಅಂತ ಹೇಳ್ತೇವೆ ಅದಕ್ಕೆ, ಮುಳುಕ ಅಂತ ನಮ್ಮ ಹಳೆಯ ಭಾಷೆ ಅದು. ಮತ್ತೆ ಸುಟ್ಟವು ಅಂತ ಹೇಳ್ತಾರೆ ಅದನ್ನ. ಹೇಗೆ ಅಂದ್ರೆ ಈ ಹಲಸಿನ ಹಣ್ಣು ಗುಳಕ್ಕೆ ಅದಕ್ಕೆ ಹಿಟ್ಟನ್ನು ಹಾಕಿ, ಅಕ್ಕಿ ಹಿಟ್ಟನ್ನು ಹಾಕಿ ಅದನ್ನ ಕಲಸಿ ಅದಕ್ಕೆ ಬೆಲ್ಲ ಹಾಕಿ ಏಲಕ್ಕಿ ಪುಡಿ ಹಾಕಿ ಅದನ್ನ ಎಣ್ಣೆಯಲ್ಲಿ ಕರಿಯೋದು, ಬೋಂಡದಲ್ಲಿ ಅದ ರೀತಿಯಲ್ಲೇ. ಅದು ಸಿಹಿದು, ಇದು ಸಿಹಿದು, ಬೋಂಡ ಖಾರದ್ದಾಗಿರ್ಬೋದಲ್ಲ, ಹಾಗೆ ಇದನ್ನ ಕರೆದ್ರೆ ಅದು ಒಳ್ಳೆ ಟೇಸ್ಟ್ ಬರುತ್ತೆ. ಅಂದ್ರೆ ಈಗ ಹಲಸಿನ ಹಣ್ಣಿನ ತೊಳೆ ಮತ್ತೆ ಅಕ್ಕಿಯನ್ನ ಹಾಕಿ ರುಬ್ಬೋದ? ಏನ್ ಮಾಡಿ? ಇಲ್ಲ, ಇದು ಅಕ್ಕಿಯಲ್ಲಿ ರುಬ್ಬು ಮಾಡಬಹುದು, ಹಣ್ಣನ್ನ ಬಿಡಿಸಿಕೊಂಡು ಆ ಸೊಳೆ ಅಕ್ಕಿ ರುಬ್ಬಿಯನ್ನ ಮಾಡಬಹುದು ಅಥವಾ ಹಿಟ್ಟನ್ನ ಹಾಕಿ ಹಲಸಿ ಮಾಡಬಹುದು. ಅಕ್ಕಿ ರುಬ್ಬು ಮಾಡಿದ್ರೆ ಚೆನ್ನಾಗಿರ್ತದೆ. ಅದಕ್ಕೆ ಏಲಕ್ಕಿ ಪುಡಿ ಬೆಲ್ಲ ಎಲ್ಲ ಮಿಕ್ಸ್ ಮಾಡ್ಬೇಕು. ಅಂದ್ರೆ ಈಗ ಹಲಸಿನ ಹಣ್ಣಿನ ತೊಳೆಯನ್ನ ರುಬ್ಬಿ ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿಯೂ ಸಹ ಮಾಡಬಹುದು. ಯಾವ್ದು ರುಚಿ ಅಂತ ಹೇಳ್ತೀರಿ? ಅದು ಅಕ್ಕಿ ಜೊತೆ ರುಬ್ಬೋದು ಒಳ್ಳೆ ಅಕ್ಕಿಯಲ್ಲಿ ರುಬ್ಬಿದ್ರೆ ರುಚಿ. ಇದು ಸ್ವಲ್ಪ ಸಸಾರ ಅಂತ ಈ ತರ ಮಾಡ್ತಾರೆ, ಮಾಡ್ಲಿಕ್ಕೆ ಸುಲಭ ಸುಲಭ ಆಗ್ತದೆ. ಇದು ಸಹ ಹೆಚ್ಚಿನ ದಿವಸ ಇಟ್ಟು ತಿನ್ಬಹುದು? ತಿನ್ಬಹುದು, ನಾಲ್ಕು ದಿವಸ ಇರ್ತದೆ, ಏನು ತೊಂದ್ರೆ, ಚೆನ್ನಾಗಿರ್ತದೆ, ಏನು ತೊಂದ್ರೆ. ಅಂದ್ರೆ ನಾವು ಹಲಸಿನ ಹಣ್ಣಿನ ಪದಾರ್ಥಗಳನ್ನು ಮಾಡಬೇಕಾದ್ರೆ ಒಳ್ಳೆ ರುಚಿಕಟ್ಟಾದಂತು ಒಳ್ಳೆ ಜಾತಿಯ ಹಲಸಿನಿಂದ ಮಾಡಿದ್ರೆ ಆ ಮಾಡಿದಂತ ಪದಾರ್ಥಗಳಲ್ಲೂ ರುಚಿ ಜಾಸ್ತಿ ಇರುತ್ತೆ. ಈಗ ಹಲಸಿನಲ್ಲೂ ಬೇರೆ ಬೇರೆ ತರದ ಹಲಸಿನ ಹಣ್ಣನ್ನ ನಾವು ಕಾಣ್ತೇವೆ, ಬೇರೆ ಬೇರೆ ತಳಿ ಇದೆ, ಬೇರೆ ಬೇರೆ ಬಣ್ಣದಿದೆ, ಬೇರೆ ಬೇರೆ ರುಚಿಯ ಹಲಸಿನ ಹಣ್ಣಿದೆ. ಹಾಗಾಗಿ ಆಯಾ ರುಚಿಗೆ ತಕ್ಕಂತೆ ಮಾಡಿದ ಪದಾರ್ಥವು ರುಚಿ ಹೆಚ್ಚುತ್ತೆ. ಹೌದೌದೌದು, ಯಾವುದೋ ಒಳ್ಳೆಯದ ಹಣ್ಣಿನ ತಗೊಂಡ್ ಮಾಡಿದ್ರೆ ಅದೇ ರುಚಿಯೇ ಚೆನ್ನಾಗಿ ಇರ್ತದೆ. ಇನ್ ನಾವು ಯಾವಾಗ್ಲೂ ಮಾಡೋದು ಅದೇ ಬೆಳವನ ಹಣ್ಣು ಹೇಳ್ತೇವಲ್ಲ, ಕಾಳಿಸಿ ಮಾಡುವುದು ಜಾಸ್ತಿ. ಆದ್ರೆ ಈಗ ಅದು ಎಲ್ಲವನ್ನು ಅಂದ್ರೆ ಬೆಳವನ ಹಣ್ಣು ಅಂತ ಹೇಳಂದ್ರೆ ಅದು ಸ್ವಲ್ಪ ಬೇಯಿಸಿದ್ಮೇಲೆ ಸ್ವಲ್ಪ ಮೆತ್ತಗಾಗತ್ತೆ, ಮಾಡ್ಲಿಕ್ಕೆಲ್ಲ ಅನುಕೂಲ ಅಂತ. ಈಗ ಬೇರೆದಾದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ, ಜಾಸ್ತಿ ಬೇಯಿಸಬೇಕು, ಅದು ಬೇಗ ನುಣ್ಣಗಾಗೋದಿಲ್ಲ, ಅದೊಂದು ಸಮಸ್ಯೆ. ಅದ ಸಮಸ್ಯೆ ಇದಾದ್ರೆ ಚೆನ್ನಾಗಿರ್ತದೆ ಬೆಳವನ ಹಣ್ಣಿಂದ ಗಾಳಿಸಿ ಆ ಗುಳ ಚೆನ್ನಾಗಿ ಬರುತ್ತೆ. ಅದಕ್ಕೆಲ್ಲ ಯಾವುದನ್ನ ಅಕ್ಕಿಯೋ ಅಥವಾ ರವಿಯೋ ಸೇರಿಸಿ ಮಾಡೋಕೆ ಬರ್ತದೆ. ಆಯ್ತು ಗೀತಮ್ಮ ಅವರೇ, ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹಲಸಿನ ಹಣ್ಣು ಮತ್ತು ವಿವಿಧ ಪದಾರ್ಥಗಳು ಈ ಕುರಿತು ಸೊರಬ ತಾಲೂಕು ಕಟ್ಟಿನಕೆರೆಯ ಗೀತಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ಹೆಚ್.ಎನ್. ಸುಬ್ರಹ್ಮಣ್ಯ. ಇನ್ನು ಮುಂದೆ ಕೇಳಿ ಪರಿಸರ ಗೀತೆ. ಕಣ್ಣಿನ ಕನಸು ಮಣ್ಣಿನ ಮನಸ್ಸು ತುಂಬಿದೆ ಜೀವಜಲ, ತುಂಬಿದೆ ಜೀವಜಲ, ಸುಜಲ ಸುಜಲ ಸುಜಲ ಕರೆದಿದೆ ಜೀವಜಲ, ಕರೆದಿದೆ ಜೀವಜಲ. ರೈತನ ನೋವಿಗೆ ಕರಗಿತು ಮೋಡ, ಸುರಿಯುತ ನೆಲದಲ್ಲಿ ಹರಿದಿದೆ ನೋಡ. ರೈತನ ನೋವಿಗೆ ಕರಗಿತು ಮೋಡ, ಸುರಿಯುತ ನೆಲದಲ್ಲಿ ಹರಿದಿದೆ ನೋಡ. ಓಡುವ ನೀರನು ಹಿಡಿಯುವ ಪಾರ, ಓಡುವ ನೀರನು ಹಿಡಿಯುವ ಪಾರ, ಸಂಚಯಗೊಳಿಸಿ ಹಂಚುವ ಪೂರ. ಭೂಮಿಯ ಒಲವು ಐಕ್ಯದ ಗೆಲುವು, ಭೂಮಿಯ ಒಲವು ಐಕ್ಯದ ಗೆಲುವು, ಚಿಗುರಲಿ ಶ್ರಮದ ಫಲ, ಚಿಗುರಲಿ ಶ್ರಮದ ಫಲ. ಸುಜಲ ಸುಜಲ ಸುಜಲ ಕರೆದಿದೆ ಜೀವಜಲ, ಕರೆದಿದೆ ಜೀವಜಲ. ಬಗೆ ಬಗೆ ಹೂಗಳ ಸವಿ ಮಕರಂದ, ಜೇನಾಗುವುದು ಸಂಚಯದಿಂದ. ಬಗೆ ಬಗೆ ಹೂಗಳ ಸವಿ ಮಕರಂದ, ಬಗೆ ಬಗೆ ಹೂಗಳ ಸವಿ ಮಕರಂದ, ಜೇನಾಗುವುದು ಸಂಚಯದಿಂದ. ಬಗೆ ಬಗೆ ಹೂಗಳ ಸವಿ ಮಕರಂದ, ಕರೆದಿದೆ ಜೀವಜಲ, ಕರೆದಿದೆ ಜೀವಜಲ. ಕಣ್ಣಿನ ಕನಸು ಮಣ್ಣಿನ ಮನಸ್ಸು, ಕಣ್ಣಿನ ಕನಸು ಮಣ್ಣಿನ ಮನಸ್ಸು, ತುಂಬಿದೆ ಜೀವಜಲ, ತುಂಬಿದೆ ಜೀವಜಲ. ಸುಜಲ ಸುಜಲ ಸುಜಲ ಕರೆದಿದೆ ಜೀವಜಲ. ಇದುವರೆಗೆ ಪರಿಸರ ಗೀತೆಯನ್ನ ಕೇಳಿದಿರಿ. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ, ಸಮಯ 6 ಗಂಟೆ ಆಗಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ.